ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋಮೇ ಸನ್ನಿಧತ್ತಾಂ ಸದಾ ಹೃದಿ ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮತ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ನೀಲಾತುಂಗಸ್ತನಕದಡಿ ಸುದ್ಧಮದ್ಭೋತ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತಶಿರ ಸಿದ್ಧ ಮಧ್ಯಾಪಯಂತಿ ಸ್ವಚ್ಚಿಷ್ಟಾಯಾಂ ಸಜನಿಗಳಿದಂ ವ್ಯಾಬಲಾಕೃತ್ಯ ಭುಂಕ್ತೆ ಗೋದಾತಸ್ಯ ನಮೈದಮಿದಂ ಭೂಯೇಯ ವಾಸ್ತು ಭೂಯ ಅನ್ನವಯಲ್ ಪುದುವಯಾಂಡಾಳರಂಗರ್ಕ್ ಪನ್ನದಿರುಪ್ಪಾವೈ ಪಲ್ಪದಿಯಂ ಇಂಡಿಶಯಾಳ್ ಪಾಡಿಕೊಡುತ್ತಾಳ್ ನರ್ಪಾಮಾಲೈ ಪೂಮಾಲೈ ಶೂಡಿಕೊಡುತ್ತಾಳೆ ಚೊಲ್ಲು ಶೂಡಿಕೊಡುತ್ತ ಸುಡರ್ಗೊಡಿಯೇ ತೊಲ್ಪಾವೈ ಪಾಡಿಯರುಳವಲ್ಲ ಪಲ್ವಳೆಯಾಯ್ ನಾಡಿನೀ ವೆಂಗಡವರ್ಕೆನ್ನ ವಿಧಿಯಂದ್ರೆ ಇಮ್ಮಾತ್ರಂ ನಾಂ ಕಡವಾ ಅನ್ನಮೇ ನಲ್ಗೆ. Today's Pasuram is number 19. This Pasuram is one of the most wonderful Pasurams. This is the Pasuram where Nappinai and Kannan are inside and Andaal wakes them up together. Kuttu velakkeriya kottukkal kattil mel Mettendra pancha sayanathin meleri Kottalar pungulal Nappinne kongamel வைத்து கிடந்த மலர்மார்பா வாய்திரவாய் மைத்தடம் கண்ணினாய் நீ உன் மணாளனை எத்தனை போதும் துயிலற ஒட்டாய்கான் எத்தனை ஏலும் பிரிவாற்றகில்லாயால் பிரிவு ஆற்றகில்லாயால் தத்துவம் அன்று தகவேலோர் எம்பாவாய். வென் நப்பின்னை ஸ்டுட் அப் டு ஓபன் த டோர் பிகாஸ் இந்த லாஸ்ட் பாசுரம் ஆண்டாள் ட்ரை டு வேக்க நப்பின்னை ஷீ அட்ரஸ்ட் Nappinai as Nandagopalan, Marumagale Nappinai. And here she is addressed as Maitaram Kanninai and Kottalar Poonkulal Nappinai. In the next Pasuram, she is addressed as Seppenna Menmulai Shevvai Shiru Marungul Nappinna Nangai. So, Nappinai Pirati is addressed thrice in this Pastrupavai. Similar to the rooster crowing thrice. To remind us on the important performance of prapatti, which is also purushakara prapatti for recommendation as an intermediary. So here, when Nappinai stands up to open the door, and when she was trying to stand up to open the door, she was dragged back by Kannan into a tight embrace. The group now attempts to wake up Kannan. As Kannan was unwilling to talk, then the group uses Nappinai as their recommendation. So the group now tries to wake up Nappinai again and reminds her to wake up Kannan. So the Lord and his consort, we may think that when the Saranagatas, when those who want to surrender are waiting outside and trying to wake the divine couple, they are in a tight embrace and they are not coming out. It's because the divine mother thought of testing the Lord's compassion. So when she stands up, Kannan wanted to go and open the door and try to protect and give assurance to Andaal and her friend. So he pulls her back. And she was on top of him, and hence he just wanted to give assurance just by opening his mouth. Do not fear. And he is not allowed to talk. So Kuttu Vilakkeriya, the group of Andaal and her friends, entreat Kannan with the words Vai Thiravai to open his mouth and speak. They immerse themselves in the beauty of their communion of the Lord and his consort, and forgetting the purpose of their visit. They thought, you have to get up, Yelundirai. Instead of saying wake up, they say Vai Thiravai. Why is it necessary to stay on the couch? Admiring the beautiful darshan of Kannan in the shade of the lamp when it's already daybreak. So that's because they wanted to enjoy Napinai and Kannan. So when there is already divine beauty of Napinai is there is no need for a separate lamp. Kottukal Kattil Mel is indeed fortunate to recline in the company of a divine consort. So Pancha Sayanathin Meleri, the couch bed has fivefold characteristics of being beautiful, pleasant, soft, fragrant and bright. It's beautiful, it's pleasant, it's soft, it's fragrant and it is bright. So Kottalar Pungulan Napinne Kongamel Vaitikaranda Malamarba. Napinne is now in the divine company of Kannan. She has adorned herself with a fine, beautiful garland of fresh jasmine bud. The buds in her tresses have blossomed and are spreading the fragrance everywhere. So, here it's so beautifully said, you have captivated him inside your beautiful eyes, Napinai. And the beautiful eyes are blossomed like a beautiful lotus. He could come to us only if you have freed him. If he were to be freed from the confines of those beautiful eyes by those arresting glances. So, un manalanai yetanai bodum thilalavattai kaan. Here, Sita says, Kausalya loka bhartaram shushuve. Sri Rama is not only my master, but the master of the entire world. But you, on the other hand, have made Kannan yours alone, and you are not letting him go even for a moment to be with us. Seems like you have an apprehension that you would leave him to us. Yattanayelum pirivu atra hillaye tattuvam endru thagavu. You would not even bear a moment of separation from Kannan, I understand. You are like saying, agalagillen irayum. He also maintains an equal disposition towards you. So, both the divine couple, Napinai and Krishnan, want to give assurance to Andal and Gopikas. That's why one is vying with the other and not letting the other person go. That's the concept here. So, the Lord bestows us with fruits that befit our past karmas. Our acharyas impart us, gave us, initiate us with Artha Panchakam, the fivefold truths and sacrament it's a tattvam about the five rites of Panchasam or Panchasamskaram. They make us observe Sharanagati, the final means to reach the moksham, the divine communion with the Lord. And the Sharanagati has got five angams. So that is why Panchasayanathin Meleri. Therefore, Andal and her maids, the girls, choose Napinai as their acharya, as well as the recommendation, and pray to her in order to win the communion of Kannan. So, let's enjoy the inner meaning now. So, here, the inner meanings is Kuttu Vilakkiriya, Acharya Upadesam. Abhinava Desikan Uttamur Swami mentions, Kuttu Vilakkiriya is Acharya Upadesam. Kottukal Kattil. The Kattil has got four legs. Four Purusharthams. Four goals. Dharma, Artha, Kama, Moksham. So, Aram, Purul, Vidi, Inbam. The four legs of the Samsara Sagaram. Mettendra, Panchasayanam. This Prapanjam. The Prapanjam, the universe, made of Ishwara Gunams. Panchasayanathin Meleri. The five entities that we talked about. And Kottalar Poon Kudal Napinai, Kottalar Poo, the assembly, the group of joyous, blissful Nitya Suris, Malar Marbha, the Purushottaman who is the overlord of both Nitya Suris and his Piratis and the Muktatmas. Pirivatra Hillayal, according to they cannot separate from the Sri Vaikunthanathan. Adiyomodum ninnodum pirivindri ayiram pallante. You who are always with us in the company of your Lord cannot abandon us, Mahalakshmi, Acharya. Tattuvam andre, it does not befit your swarupam. ಅಸ್ಪೃಶಕಾರ ಸ್ವರೂಪೈ. ಯು ಆರ್ ದ ರೆಕಮೆಂಡೇಶನ್, ಯು ಆರ್ ದ ಇಂಟರ್ಮೀಡಿಯರಿ, ಯು ಆರ್ ದ ಒನ್ ಹೂ ನೀಡ್ಸ್ ಟು ಕನೆಕ್ಟ್ ಅಸ್ ಟು ದ ಲಾರ್ಡ್. ತತ್ವಮನ್ರು ದಹವು, ಯು ಆರ್ ದ ದಯಾಮೂರ್ತಿ, ಯು ಆರ್ ದಯಾಳು, ಪರಮದಯಾಳು ಆಚಾರ್ಯ. ದಿಸ್ ಇಸ್ ಉತ್ತಮ ಸ್ವಾಮೀಸ್ ಅನುಭವ. ಶ್ರೀ ಅವರ್ ಪ್ರತಿವಾದ ಭಯಂಕರಂ ಸ್ವಾಮಿ ಮೆನ್ಷನ್ಸ್ ಮೆತ್ತೆಂದ್ರ ಪಂಚಶಯನಂ, ದ ಅರ್ಥ ಪಂಚಕಂ, ದ ಜೀವಾತ್ಮ, ಪರಮಾತ್ಮ, ದ ಮೀನ್ಸ್, ದ ಗೋಲ್ ಅಂಡ್ ದ ಚಾಲೆಂಜಸ್, ದ ಹಡಲ್ಸ್, ಕೋಟ್ಟು ಕಾಲ್ ಕಟ್ಟಿಲ್. ಸೊ ಚತುರ್ವಿಧ ದೇಹ ವರ್ಣಾಶ್ರಮ ಅಧಿಕಾರ ಫಲ ಮೋಕ್ಷ ಸಾಧನ ಗತಿಯುಗ ಧರ್ಮ ವ್ಯೂಹ ರೂಪ ಕ್ರಿಯಾ ಶಾಸ್ತ್ರ ಪ್ರಮೇಯಂಕಲ್. ಸೊ ವರ್ಣಾಶ್ರಮಂ ಫೋರ್, ವರ್ಣಂ ಫೋರ್, ಆಶ್ರಮಂ ಫೋರ್, ಧರ್ಮ ಅರ್ಥ ಕಾಮ ಮೋಕ್ಷ ಫೋರ್. ಮೈತ್ರಂ ಕನ್ನಿನಾಯ್, ದ ಉತ್ತಮ ಶಿಷ್ಯನ್ ಹೂ ಹ್ಯಾಸ್ ಗಾಟ್ ದ ಸ್ಪೆಷಲ್ ಅಫೆಕ್ಷನ್ ಆಫ್ ಆಚಾರ್ಯ ಸಾರ್ವಭೌಮನ್. ನೀ ಉನ್ ಮಣಾಳನೈ ಎತ್ತನೈ ಬೋದುಂ ತೀಲಲ ಒಟ್ಟಾಯ್ಗಾನ್, ಮಣಾಳನ್ ಈಸ್ ಆಚಾರ್ಯನ್. ಯು ವಿಲ್ ನಾಟ್ ಲೆಟ್ ಇಸ್ ಮೆರ್ಸಿಫುಲ್ ಕಟಾಕ್ಷಂ ಟು ಫಾಲ್ ಆನ್ ಅಸ್ ಸಿನ್ಸ್ ಯು ಹ್ಯಾವ್ ಡಿಫ್ಲೆಕ್ಟೆಡ್ ಟುವರ್ಡ್ಸ್ ಯು. Means you have deflected, you have distracted the Acharya's Katakshan towards you because you are the Uttama Sishyan and you have got the special affection of Acharya Katakshan, Acharya's merciful glances. Yattanayelum pirivatrahilla, the status of such Sishyan far away from his Sadacharyan is, he cannot bear the separation from the Sadacharya. That is the Uttama Sishyan. Tattvam ತಹವು ಅಂಡ್ರೆ ದ ಇಂಟರ್ಪ್ರಿಟೇಷನ್ ಗಿವನ್ ಬೈ ಅದರ್ಸ್ ಈಸ್ ಕುದೃಷ್ಟಿ ಫಾರ್ ತತ್ವಮಸಿ ಈಸ್ ಟು ಬಿ ರಿಜೆಕ್ಟೆಡ್. ದಟ್ ತತ್ವಂ ತತ್ವಮಸಿ ಈಸ್ ಟು ಬಿ ರಿಜೆಕ್ಟೆಡ್. ತಹವ ಅಂಡ್ರೆ ದಟ್ಸ್ ನಾಟ್ ರೈಟ್. ಸೊ ಹಿಯರ್ ದಿಸ್ ಇಸ್ ದ ಸ್ಪೆಷಲ್ ಅಬ್ಸರ್ವೇಷನ್ ಬೈ ಪೆರುಕರಣೈ ಸ್ವಾಮಿ. ಲೆಟ್ಸ್ ಎಂಜಾಯ್ ಸ್ಪೆಷಲ್ ಅಬ್ಸರ್ವೇಷನ್ ಬೈ ಪೆರುಕರಣೈ ಸ್ವಾಮಿ ಚಕ್ರವರ್ತಿಯ ಸ್ವಾಮಿ. ಕುತ್ತು ವಿಳಕ್ಕೆ, ಇಟ್ ಹ್ಯಾಸ್ ಫೈವ್ ಮುಖಮ್ಸ್. When we add oil in one mukham, it spreads evenly and gets distributed to other four wicks and produces illumination evenly. So these five wicks in the five mukhams represent the five states of our Lord: Param, Vyuham, Vibhavam, Hardam and Archa. And also it means the Artha Panchakam. So ಕುತ್ತು ವಿಳಕ್ಕು ಇಸ್ ದಸ್ ದ ಜ್ಞಾನ ದೀಪಂ ವಿಚ್ ರಿಮೂವ್ಸ್ ದ ಡಾರ್ಕ್ನೆಸ್ ಆಫ್ ಅವರ್ ಸಂಸಾರಂ. ಮಲರ್ ಮಾರ್ಬಾ, ಒನ್ ವಿತ್ ಅ ಮೋಸ್ಟ್ ಜನರಸ್ ಹಾರ್ಟ್, ಹೂ ಗ್ರಾಂಟ್ಸ್ ವಾಟ್ ಎವರ್ ದಟ್ ವಿ ಡಿಸೈರ್ ಆಲ್ ದ ವೇ ಅಪ್ ಟು ಮೋಕ್ಷಂ. ಎಂಗುಂ ತಿರುವರುಳ್ ಪೆಟ್ರು ಇನ್ಬುರುವರ್, ಹಿಯರ್ ಆಸ್ ವೆಲ್ ಆಸ್ ದೇರ್. ದಿಸ್ ಇಸ್ ಪರ್ಹ್ಯಾಪ್ ದ ರೆಫರೆನ್ಸ್ ಟು ಅಖಿಲಹೇಯ ಪ್ರತ್ಯನೀಕ ಸ್ವರೂಪಂ ಆಫ್ ದ ಲಾರ್ಡ್. ಸೊ ಹೀ ಈಸ್ ಕಂಪ್ಲೀಟ್ಲಿ bereft of any defects. He is the opposite of all imperfections. Vai Tiravai, Srimad Narayana, I am holding on to your Tirvadi. Please open your mouth and say, you have accepted my Sharanagati. And say, Masuchaha. Kudi kudi vali vandu aatchayum. Tondarka arili chodivai tirandhe. Un tamare kangalal nokai. ತಿರುಪ್ಪುಳ್ಳುಂಗುಡಿ ಗಡಂದಾನೆ. ಸೊ ದಟ್ಸ್ ದ ವೇ ಆಚಾರ್ಯಸ್ ಹವ್ ಎಂಜಾಯ್ಡ್ ದಿಸ್ ಮೋಸ್ಟ್ ಬ್ಯೂಟಿಫುಲ್ ಪಾಸುರಂ ಆಫ್ ದ ಡಿವೈನ್ ಕಪಲ್, ದೇರ್ ಬೈ ಸೀಕಿಂಗ್ ದೇರ್ ಪ್ರೊಟೆಕ್ಷನ್. ಇಟ್ಸ್ ಆಲ್ಸೋ ಇಂಟರ್ಪ್ರೆಟೆಡ್ ಆಸ್ ಅಡ್ರೆಸ್ಸಿಂಗ್ ಟು ಆಚಾರ್ಯನ್ ಆರ್ ಅಡ್ರೆಸ್ಸಿಂಗ್ ಟು ನಪ್ಪಿನ್ನಾಯ್. ಸಚ್ ಅ ವಂಡರ್ಫುಲ್ ಪಾಸುರಂ ಅಂಡ್ ದಿಸ್ ಇನ್ಸ್ಪೈರ್ಸ್ ಪರಾಸರ ಭಟ್ಟರ್ ಟು ಕಂಪೋಸ್ ದ ತನಿಯನ್ ನೀಲಾ ತುಂಗಸ್ತನಗಿರಿ ಸುದ್ಧಮುದ್ಬೋತ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಸತಸ್ಸಿರಸ್ ಸಿದ್ಧಮಧ್ಯಾಪಯಂತಿ ಶೋಜ್ಯಿಷ್ಠಾಯಾಂ ಸಜನಗಳಿದ ವ್ಯಾಬಲಾಕೃತ್ಯ ಭುಂಕ್ತೆ ಗೋದಾತಸ್ಯ ನಮೈದಮಿದಂ ಭೂಯಯ್ಯ ವಾಸ್ತು ಭೂಯಕ. ನಪ್ಪಿನ್ನ ಈಸ್ ರೀಪ್ಲೇಸ್ಡ್ ಬೈ ವಿತ್ ಆಂಡಾಳ್ ದೇರ್ ಇನ್ ದಟ್ ತನಿಯನ್ ಅಡಿಯನ್. ಆಂಡಾಳ್ ತಿರುವಡಿಗಳೇ ಶರಣಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಧನ್ಯೋಸ್ಮಿ ಅಡಿಯರ್.